ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ಆಕಾಶವಾಣಿನಾ? ಬೆಳೆ ವಿಮೆ ವಿಷಯವಾಗಿ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ ಅವರು. ಆಕಾಶವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ ಕುರಿತು ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ರಾಜ್ಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ಆಗಮಿಸಿದ್ದಾರೆ. ಮೇಡಮ್ ಶೋಭಾ ಅವರೇ, ನಮ್ಮ ಎಲ್ಲ ರೈತ ಬಂಧುವರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್, ಹಾಗೂ ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಹಾಗಿದ್ರೆ ಬನ್ನಿ, ತಾವು ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೋಟ್ ಮಾಡ್ಕೊಳ್ರಿ. ಫೋನ್ ಸಂಖ್ಯೆಗಳು ಈ ರೀತಿವೆ: 2237074 77, ಇನ್ನೊಂದು ಫೋನ್ ಸಂಖ್ಯೆ 2237048 88, ಎಸ್ಟಿಡಿ ಕೋಡ್ ಸಂಖ್ಯೆ 080. ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ, ಹಾಗೆ ತಮ್ಮ ಕೆಲವೊಬ್ಬರ ಹೆಸರುಗಳು ಕೂಡ ಸಂಕ್ಷಿಪ್ತವಾಗಿ ಹೇಳಿ, ಯಾಕೆಂದರೆ ಎಲ್ಲರೂ ಸಾಕಷ್ಟು ಜನ ಕರೆ ಮಾಡುವವರಿರ್ತಾರೆ, ಅವರಿಗೂ ಕೂಡ ಒಂದು ಅವಕಾಶ ಸಿಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳಿ. ಅದಕ್ಕಿಂತ ಪೂರ್ವದಲ್ಲಿ ಮೇಡಮ್ ಶೋಭಾ ಅವರೇ, ಈ ಬೆಳೆ ವಿಮೆ ಯೋಜನೆ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಹಾಂ ಸರ್, ಈ ಬೆಳೆ ವಿಮೆ ಯೋಜನೆ ಈಗ ಏನು ಕರ್ನಾಟಕ ರೈತರ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಏನು ಹೇಳ್ತೀವಿ, ಅದನ್ನು ರಾಜ್ಯದಲ್ಲಿ 2016-17 ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಇಲ್ಲಿವರೆಗೂ ಅನುಷ್ಠಾನ ಮಾಡ್ಕೊಳ್ತಾ ಬರ್ತಿದ್ದೀವಿ. ಇದು ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಯೋಜನೆ ಆಗಿರುತ್ತೆ. ಕ್ಷೇತ್ರ ಆಧಾರಿತ ಅಂದರೆ ಒಂದು ಮುಖ್ಯ ಬೆಳೆಗಳನ್ನು, ತಾಲೂಕುವಾರು ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ ಇತರ ಬೆಳೆಗಳನ್ನು ಹೋಬಳಿ ಮಟ್ಟದಲ್ಲಿ ಅಧಿಸೂಚನೆ ಮಾಡ್ತೀವಿ. ಈ ಒಂದು ಕ್ಷೇತ್ರವನ್ನು, ಗ್ರಾಮ ಪಂಚಾಯಿತಿ ಹಾಗೂ ಹೋಬಳಿಯನ್ನು ಒಂದು ವಿಮಾ ಘಟಕ ಅಂತ ಪರಿಗಣಿಸಿ ಇದನ್ನು ಅಧಿಸೂಚನೆ ಮಾಡಿರ್ತೀವಿ. ಇದು ಮುಖ್ಯವಾಗಿ ಬೆಳೆ ವಿಮೆಯಡಿ ಇವು ಅಂಶಗಳು, ಮುಖ್ಯ ಅಂಶಗಳು. ಬೆಳೆ ವಿಮೆಯನ್ನು ಈಗ ಯಾವುದೇ ಉದ್ದೇಶ ಅಂತಂದರೆ ಯಾವುದೇ ಒಂದು ಪ್ರಕೃತಿ ವಿಕೋಪ ಆಗಿರ್ಬೋದು, ಬರ ಆಗಿರ್ಬೋದು ಅಥವಾ ಅತಿ ಹೆಚ್ಚು ಮಳೆ ಆಗಿರ್ಬೋದು, ಆಲಿಕಲ್ಲು, ಭೂಕುಸಿತ, ಬೆಳೆ ಮುಳುಗಡೆ, ಪ್ರವಾಹ ಆಗಿ ಬೆಳೆ ಮುಳುಗಡೆ ಆಗಿರ್ಬೋದು, ಈ ಒಂದು ಪ್ರಕೃತಿ ವಿಕೋಪಗಳಿಂದ ಬೆಳೆ ಏನು ನಷ್ಟ ಆಗುತ್ತೆ, ಆ ಒಂದು ನಷ್ಟಕ್ಕೆ ವಿಮಾ ಪರಿಹಾರ ಒದಗಿಸಲು ಈ ಒಂದು ಬೆಳೆ ವಿಮೆ ಯೋಜನೆ ಅನುಷ್ಠಾನಗೊಳಿಸುತ್ತೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಬಂದಿದೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೆಸರು ಹೇಳಿ, ಎಲ್ಲಿಂದ? ಮೈಸೂರಿನಿಂದ, ಟಿನರಸುಬ್ರ ತಾಲೂಕು ಸೋಸ್ಟ್ರೆ ಗ್ರಾಮದಿಂದ ಎಸ್ ಮಾದೇಶೆಟ್ರ್ ಮಾಡ. ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನನ್ನ 8 ಪ್ರಶ್ನೆ ಇದೆ ಗುರುಗಳ. ಹೇಳಿ ಕೇಳಿ. ಹೇಳಿ ಸರ್. ಮೇಡಮ್, ನಾವು ಭತ್ತಕ್ಕೆ ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಬಿತ್ತನೆ ಮಾಡಿದಾಗಲೇ ಮಾಡಿಸ್ಬೇಕು ಇಲ್ಲ ನಾಟಿ ಮಾಡಿದ್ಮೇಲೆ ಮಾಡಿಸ್ಬೇಕು ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಮೇಡಮ್, ನಮ್ದು ಅವರೇಜು 1 ಎಕರೆಗೆ 35-36 ಮೂಟೆ ಭತ್ತ ಬರ್ತದೆ. ಏನೋ ಕಾರಣಾಂತರ ರೋಗದಿಂದ 20 ಮೂಟಕ್ಕೆ ಬಂದ್ಬಿಡುತ್ತೆ. ಆಗ ನಾವು ಕಟ್ಟಿದ ಇನ್ಸೂರೆನ್ಸ್ಗೆ ನಮ್ಗೇನಾದ್ರೆ ಕ್ಲೈಮ್ ಮಾಡ್ತೀವಿ ಅಂತ 2ನೇ ಪ್ರಶ್ನೆ ಮೇಡಮ್. ಈಗ ನೀವು ಮೊದಲನೇ ಪ್ರಶ್ನೆ ಕೇಳಿದ್ದು ಭತ್ತ ನಾಟಿ ಮಾಡಾದ್ಮೇಲಾದ್ರೂ ಮಾಡ್ಬೋದು, ಅಥವಾ ಸಸಿ ಮಾಡಿ ಮಾಡ್ಕೊಂಡಾಗಾದ್ರೂ ಮಾಡ್ಬೋದು. ಒಟ್ಟಾರೆಯಾಗಿ ನೀವು ಮುಂದೆ ಭತ್ತನ ನಿಮ್ಮ ಕ್ಷೇತ್ರದಲ್ಲಿ ಬೆಳೆದಿರಬೇಕು, ಯಾಕೆಂದ್ರೆ ಇದನ್ನ ನೆಕ್ಸ್ಟ್ ನಾವು ಮುಂದಿನ ದಿನಗಳಲ್ಲಿ ಬೆಳೆ ಸಮೀಕ್ಷೆ ಅಂತ ಏನ್ ಮಾಡ್ತಾರೆ ಅದಕ್ಕೆ ತಾಳೆ ಮಾಡಿ ನೋಡ್ತೀವಿ. ಈ ಬೆಳೆ ವಿಮೆ ಕಟ್ಟಿರೋದಕ್ಕೂ ಬೆಳೆ ಸಮೀಕ್ಷೆ ಏನು GPS ಮಾಡಿಸ್ತೀವಿ ಅಂತ ಏನು ಹೇಳ್ತೀರಾ, ಅದಕ್ಕೂ ತಾಳೆ ಆದರೆ ಮಾತ್ರ ನೀವು ಬೆಳೆ ವಿಮೆಯಲ್ಲಿ ಅವಕಾಶ ಇರುತ್ತೆ. ಈಗ ನಾನು ಈಗಾಗಲೇ ಹೇಳಿದೆ, ನೀವು ಕೇಳಿರ್ಬೋದು, ಇದು ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಅಂತ ಅಂದ್ಬಿಟ್ಟು. ಮಂಡ್ಯದಲ್ಲಿ ಭತ್ತ ಮುಖ್ಯವಾದ ಬೆಳೆನೇ ಆಗಿರುತ್ತೆ. ಇದನ್ನ ಗ್ರಾಮ ಪಂಚಾಯತಿ ಅಂತ ಒಂದು ಮಟ್ಟದಲ್ಲಿ ಅಧಿಸೂಚನೆ ಮಾಡಿರ್ತೀವಿ. ಗ್ರಾಮ ಪಂಚಾಯತಿ ಒಂದು ವಿಮಾ ಘಟಕ ಆಗಿರುತ್ತೆ. ಆ ವಿಮಾ ಘಟಕದಲ್ಲಿ ವಿವಿಧ ಗ್ರಾಮಗಳಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ. ಆ ಇಳುವರಿ ಏನು ಬರುತ್ತೋ ಬೆಳೆ ಕಟಾವು ಪ್ರಯೋಗದಲ್ಲಿ ನಿಮ್ಮ ಜಮೀನಲ್ಲೇ ಮಾಡಬೇಕಂತ ಇಲ್ಲ, ರ್ಯಾಂಡಮ್ ಆಗಿ ಎಲ್ಲಾದರೂ ಬರ್ಬೋದು, ಬೀಳ್ಬೋದು. ಆ ಒಂದು ನಾಲ್ಕು, ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕು ಬೆಳೆ ಕಟಾವು ಪ್ರಯೋಗ ಮಾಡಿ ಅದರದ್ದು ಸರಾಸರಿ ತಗೊಂಡು ಏನು ಇಳುವರಿ ಬರುತ್ತೋ ಅದರ ಆಧಾರದ ಮೇಲೆ ವಿಮಾ ಪರಿಹಾರವನ್ನು ಮಾಡ್ತೀವಿ. ಇದಕ್ಕೆ ನೀವು ನಿಮ್ಮ ಜಮೀನಲ್ಲಿ ಇಷ್ಟು ಬರ್ತಾ ಇತ್ತು ಅಂತ ಹೇಳಿದ್ರಿ, ಅದನ್ನು ನಾವು ಥ್ರೆಶೋಲ್ಡ್ ಈಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ನೀವು ಆ ವಿಮಾ ಘಟಕದಲ್ಲಿ ನೀವು ಏನು ಗ್ರಾಮ ಪಂಚಾಯತಿ ಇರುತ್ತೋ ಆ ವಿಮಾ ಘಟಕದಲ್ಲಿ ಹಿಂದಿನ 7 ವರ್ಷಗಳಲ್ಲಿ ಉತ್ತಮ 5 ವರ್ಷಗಳ ಇಳುವರಿಯನ್ನು ಸರಾಸರಿ ಮಾಡಿ ಅದರ ಬೇಸಿಸ್ ಮೇಲೆ ಥ್ರೆಶೋಲ್ಡ್ ಈಲ್ಡ್ ಅಂತ ಮಾಡಿರ್ತೀವಿ. ಆ ಒಂದು ಥ್ರೆಶೋಲ್ಡ್ ಈಲ್ಡ್ಗಿನ್ನ ಕಡಿಮೆ ಬಂದರೆ ಈ ವರ್ಷದ ಇಳುವರಿ ನಿಮಗೆ ವಿಮೆ ಮಾಡಲು ಆ ವಿಮೆ ಇದು ಇತ್ಯರ್ಥ ಪಡಿಸಲಾಗುತ್ತೆ. ಇದು ಒಂದು ಅದು ಪ್ರೊಸೀಜರ್. ಏನ್ ಹೇಳಿ ಈಗ ನನ್ಗ 35-36 ಮೂಟೆ ಅವರೇಜ್ ಬರ್ತಾ ಇರುತ್ತೆ. ಏನೋ ರೋಗ ಕಾರಣ ಅಂತ ರೋಗ 20 ಮೂಟಕ್ಕೆ ಬಂದ್ಬಿಡುತ್ತೆ. ಆಗ ನನ್ಗ ನಷ್ಟ ಆಯ್ತದಲ್ಲ, ಏನ ಪರಿಣಾಮ ಕೊಡೋದು ಎಂತ ನಿಮ್ಗೆ ಕೊಡ್ತೀವಲ್ಲ ಕೊಡ್ತೀವಲ್ಲ. ನೀವೇನು ಥ್ರೆಶೋಲ್ಡ್ ಈಲ್ಡ್ ವೈಯಕ್ತಿಕವಾಗಿರಲ್ಲ, ಇದು ವಿಮಾ ಘಟಕ ಅಂತ ನಾನು ಅವಾಗಲೇ ಹೇಳಿದೆ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಮ್ಮದು ಒಂದು ದತ್ತಾಂಶ ಇರುತ್ತೆ, ಹಿಂದಿನ 7 ವರ್ಷದ್ದು ಎಷ್ಟೆಷ್ಟು ಇಳುವರಿ ಬರುತ್ತೆ ಸರಾಸರಿ ಅನ್ನೋದು, 7 ವರ್ಷದ್ದು ಏನು ಬೆಳೆ ವಿಮೆಯಡಿ ನಾವು ಇಳುವರಿಯನ್ನು ದತ್ತಾಂಶ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಆವರೇಜ್ ಇಷ್ಟು ಬರುತ್ತೆ ಇದು ಈ ಒಂದು ಪಂಚಾಯತಿಗೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಸರಾಸರಿ ಇಳುವರಿಗಿನ್ನ ಕಮ್ಮಿ ಬಂದರೆ ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ನಿಮಗೆ ಬೆಳೆ ವಿಮೆ ಇತ್ಯರ್ಥ ಆಗುತ್ತೆ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಹಲೋ, ಕೃಷಿ ಇರುವ ನೇರ ಪ್ರಸಾರ ಕಾರ್ಯಕ್ರಮ. ರಾಮಪ್ಪ ಪೂಜಾರಿ ಮಾತಾಡ್ತಾರೆ. ಕೇಳಿ ರಾಮಪ್ಪ ಅವರೇ. ಕೇಳಿ ಪ್ರಶ್ನೆ ರಾಮಪ್ಪ. ರಾಮಪ್ಪ ಅವರು ಕರೆ ಕಟ್ ಆಗಿದೆ. ಇನ್ನೊಂದು ವಿಷಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೆಳೆ ವಿಮೆ ಯೋಜನೆಯ ಮುಖ್ಯ ಅಂಶಗಳು ಯಾವುದು ಶೋಭಾ ಮೇಡಮ್ ಅವರೇ? ಮುಖ್ಯ ಅಂಶಗಳಂತಂದ್ರೆ ಈಗ ಅಧಿಸೂಚನೆ ಆಗಿರಬೇಕು, ಆ ಒಂದು ಬೆಳೆ ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚನೆ ಆಗಿರಬೇಕು. ಹಾಗೂ ರೈತರು ಏನು ಇಚ್ಛೆಯುಳ್ಳ ರೈತರು ಅವರೊಂದು ಕಂತಿನ ಮೊತ್ತವನ್ನ ಕಟ್ಟಿ ಮತ್ತೆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿ ಅಂದ್ರೆ ಬ್ಯಾಂಕ್ ಪಾಸ್ ಪುಸ್ತಕ, ಫ್ರೂಟ್ ಐಡಿ ಹೊಂದಿರಬೇಕು ಕಡ್ಡಾಯವಾಗಿ, ಮತ್ತೆ ಆಧಾರ ಸಂಖ್ಯೆ ಇರಬೇಕು, ಮತ್ತೆ ಜಮೀನು ಹೊಂದಿರೋದಕ್ಕೆ ಪಹಣಿ ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ದಾಖಲೆ ಇದು ಮಾಡಿ ನೋಂದಣಿ ಮಾಡಬಹುದು. ಮುಂದಿನ ಕರೆ. ಹಲೋ ಹಲೋ, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ. ನಮಸ್ತೆ, ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಹೇಳಿ, ಕಲಬುರಗಿ ಜಿಲ್ಲಾ ಸೇಲಂ ತಾಲೂಕಾ ಗೌಡನಹಳ್ಳಿಯಿಂದ ಮಾತಾಡೋದು ಸರ್. ತುಂಬಾ ಸಂತೋಷ, ಕೇಳಿ ಪ್ರಶ್ನೆನ. ಸರ್ ನನ್ನ 2 ಪ್ರಶ್ನೆ ಸರ್. ಮೊದಲನೇ ಪ್ರಶ್ನೆ, ಬೆಳೆ ವಿಮೆ ಮಾಡ್ಕೊಂಡಿದ್ದೀನಿ ಸರ್ ನಾನು. ಬೆಳೆ ವಿಮೆ ಮಾಡ್ಸ್ಕೊಂಡಿದ್ದೀನಿ, ಅದು ಯಾವ ರೀತಿ ಫೋಟೋ ತಕ್ಕ ಅಪ್ಲೋಡ್ ಬಂದಿಲ್ಲ ನೋಡಿ ಸರ್, ಅದು ಏನ್ ಮಾಡ್ಬೇಕು ನಾವು? ಅಂದ್ರೆ ನೀವು ಕ್ರಾಪ್ ಸರ್ವೆ ಮಾಡಿಲ್ಲ ಅಂತ ಫೋಟೋ ತಕ್ಕೊಳ್ಳಕ್ಕೆ ಇನ್ನು ಈ ವರ್ಷದ 2024 ಮುಂಗಾರದ ಹೆಸರು ಬೆಳೆ ಅಂತಂದ್ರೆ ಇಷ್ಟೊತ್ತಿಗೆ ಮುಗ್ದೋಗಿದೆ. ಆತರ ಏನಾದ್ರೂ ನಿಮ್ಗೆ ಸಮೀಕ್ಷೆ ಮಾಡ್ಲಿಲ್ಲ ಅಂದ್ರೂ ಸಹ ಇದಕ್ಕೆ ಅವಕಾಶ, ಅಂದ್ರೆ ಸಮೀಕ್ಷೆನಲ್ಲಿ ದಾಖಲಾಗಿಲ್ಲ ಅಂದ್ರೆ ಅದನ್ನ ತಾಳೆ ಮಾಡಕ್ಕೆ ಅದು ಎಕ್ಸಾಂಪ್ಷನ್ ಆಗುತ್ತೆ. ಅಂದ್ರೆ ನಿಮಗೆ ಏನಾದ್ರೂ ಇತ್ಯರ್ಥ ಬೆಳೆ ವಿಮೆ ಅರ್ಹ ಇದ್ರೆ ಅದು ಬರುತ್ತೆ. ದಾಖಲೆ ಆಗಿಲ್ಲ ಅಂದ್ರೆ, ದಾಖಲೆ ಮಾಡಿ ಮಿಸ್ ಮ್ಯಾಚ್ ಆದ್ರೆ ಬರಲ್ಲ, ದಾಖಲೆನೇ ಆಗಿಲ್ಲ ಅಂದ್ರೆ ಬರುತ್ತೆ. ಆದ್ರೆ ಮತ್ತೆ ಆಗಿದೆ ಅಂದ್ರೆ ಆಗಿದೆ, ಯಾವಾಗ ಬಂದ್ ಮಾಡ್ಕೊಂಡು ಹೋಗಿರ್ತಾರೆ ನಿಮ್ಗೆ ಗೊತ್ತಿರಲ್ಲ. ಇಲ್ಲ ಇಲ್ಲ, ಅವ್ರು ಹೇಳಿದ್ರಲ್ಲ ದಾಖಲೆನ ತಗೊಂಡು ಹೋಗಿರ್ತಾರೆ, ಅದು ನಿಮ್ಗೆ ಗೊತ್ತಿರೋದಿಲ್ಲ. ಇರೋದಿಲ್ಲ ಅದನ್ನ. ಎರಡನೇ ಪ್ರಶ್ನೆ ಮೇಡಮ್, ಬೆಳೆ ಸಮೀಕ್ಷೆ ಅಂದ್ರೆ ಅದು ಬೆಳೆ ಸಮೀಕ್ಷೆ ಯಾವ ತರ ಮಾಡ್ಬೇಕು ಮೇಡಮ್? ಬೆಳೆ ಸಮೀಕ್ಷೆ ಮಾಡ್ತಾರಂತಲ್ಲ ಮೇಡಮ್, ಯಾರು ಬಂದ್ ಮಾಡ್ತಾರೆ? ಇಲ್ಲ ಇಲ್ಲ, ನಾವು ಮುಂದಿನ ನೀವು ಗಡಿಬಿಡಿ ಮಾಡಬೇಡಿ, ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಅದೇ ವಿಷಯ ಇದೆ. ಇನ್ನೊಬ್ಬ ಅಧಿಕಾರಿಗಳು ಬಂದು ಕೇಳ್ತಾರೆ, ಆಯ್ತಾ? ಬೆಳೆ ಸಮೀಕ್ಷೆ ಇನ್ನೊಂದಿದೆ, ಇನ್ನೊಂದು ಕಾರ್ಯಕ್ರಮ ಇದೆ. ಪ್ರಸ್ತುತ ಬೆಳೆ ವಿಮೆ ಪ್ರಕ್ರಿಯೆ ಯಾವ ತರ ಇದೆ ಮೇಡಮ್ ಅವರೇ? ಪ್ರಸ್ತುತ ಅಂದ್ರೆ ಈಗ ಮುಂಗಾರದು ಎಲ್ಲ ಬೆಳೆ ಬಿತ್ತನೆಯಾಗಿ ನೋಂದಣಿ ಕಾರ್ಯ ಸಹ ಸಂಪೂರ್ಣವಾಗಿದೆ. ಎಲ್ಲ ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಕೊನೆಯ ದಿನಾಂಕಗಳು ಮುಕ್ತಾಯವಾಗಿದೆ. ಪ್ರಸ್ತುತ ಅಂದ್ರೆ ಹಿಂಗಾರು, ಹಿಂಗಾರಿನಲ್ಲಿ ಈಗೇನು ಮಾಡಕ್ ಹೊರಟಿದೀವಿ, ಈಗ ಅಧಿಸೂಚನೆ ಮಾಡೋ ಕಾರ್ಯ ಪ್ರಗತಿಯಲ್ಲಿದೆ. ಈ ವಿವಿಧ ಬೆಳೆಗಳು, ನಾನು ಅವಾಗಲೇ ಹೇಳಿದೆ, ವಿವಿಧ ಬೆಳೆಗಳು ಕಡಲೆ, ಉದ್ದು, ಮತ್ತೆ ಗೋಧಿ, ಮುಸುಕಿನ ಜೋಳ, ಅಗಸೆ, ಕುಸುಬೆ, ಈ ರೀತಿಯಾಗಿ ಯಾವ್ಯಾವ ಹಿಂಗಾರಿನಲ್ಲಿ ಬೆಳೆತಾರೋ ಅದನ್ನ ನಾವು ಅಧಿಸೂಚನೆ ಮಾಡ್ತೀವಿ. ಅಕ್ಟೋಬರ್ ಅಲ್ಲಿ ನಾವು ಅಧಿಸೂಚನೆ ಮಾಡಿದ ನಂತರ ನಾವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಕ್ಕೆ ಹೇಳಿ ಸರ್, ಎಲ್ಲಿಂದ ತಾವು? ಹಲೋ, ಶರಣಪ್ಪ ಕುಂಬಾರ್ ಸರ್, ರೈಚೂರಿನಿಂದ ಸರ್ ಮಾತಾಡೋದು. ಕೇಳಿ ಶರಣಪ್ಪ ಅವರು, ನಾವು ಈ ವರ್ಷ ತೊಗರಿಗೆ ಇನ್ಶೂರೆನ್ಸ್ ಕಟ್ಟಿದ್ದೀವ್ರಿ ಸರ್. ಓಕೆ, ಸಂಪೂರ್ಣ ಮಳೆಯಿಂದಾಗಿ ಸಂಪೂರ್ಣ ಸತ್ತು ಹೋಗ್ಬಿಡ್ತದ ತೊಗರಿ. ಆಯ್ತು, ಬಂದು ಸರ್ವೆ ಮಾಡ್ಕೊಂಡು ಹೋಗ್ಯಾರಿ, ಒಂದು 50% ಅಂತ ದುಡ್ಡು ಹಾಕ್ತಾರೆ ಏನ್ರಿ? ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಅವರು ಏನು ಸರ್ವೆನಲ್ಲಿ ಏನು ಅವರು ರಿಪೋರ್ಟ್ ಮಾಡ್ತಾರೆ, ಅದ್ರ ಪ್ರಕಾರ ದುಡ್ಡು ತಮಗೆ ಜಮಾ ಆಗುತ್ತೆ. ಅಲ್ಲ ರೀ, ಹೋದ ವರ್ಷ ನಾವು ಜೋಳಕ್ಕಾಗಿ ಮಾಡಿದ್ವಿ, ಸಂಪೂರ್ಣ ನಮ್ಮಲ್ಲಿ ಬರ ರಾಜ್ಯ ಸರ್ಕಾರನೇ ಬರ ಅಂತ ಘೋಷಣೆ ಮಾಡಿದ್ರು ಕೂಡ ಯಾವುದೇ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಲ್ಲ ನಮ್ಗೆ. ಹೋದ ವರ್ಷ ಸುಮಾರು ಮುಂಗಾರು ಹಂಗಾಮಿನಲ್ಲಿ 15 ಲಕ್ಷ ಜನಕ್ಕೆ 1800 crore ಏನು ಬೆಳೆ ವಿಮೆ ಈಗ ಆಲ್ರೆಡಿ ಇತ್ಯರ್ಥ ಆಗಿದೆ. ನೀವ್ ಹೇಳಿದ ಕಲಬುರಗಿ ಮಾಡಿದ್ದೀರಿ ಮೇಡಮ್? ಮುಂಗಾರಿನಲ್ಲಿ ಹೇಳ್ತಾ ಇದ್ದೀನಿ, ಮುಂಗಾರಿನಲ್ಲಿ 1800 crore ಇಡೀ ರಾಜ್ಯದಲ್ಲಿ. ಆಮೇಲೆ ನೀವೇನೇ ಕಲಬುರಗಿ ಹೇಳಿದ್ರೆ ಕಲಬುರಗಿನೇ 190 crore ಬೆಳೆ ವಿಮೆ ಇತ್ಯರ್ಥ ಆಗಿದೆ 2 ಲಕ್ಷ ಜನಕ್ಕೆ. ಕಲಬುರಗಿನಲ್ಲಿ ಯಥೇಚ್ಛವಾಗಿ ಇನ್ಶೂರೆನ್ಸ್ ಬಂದಿದೆ, ಜಮಾ ಆಗಿದೆ ನೋಡಿ ಹಣ. ಇಲ್ಲ ನಿಮ್ದು ಅಂದ್ರೆ ಯಾವ್ದು ಬೆಳೆ ಅದೆಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಹಿಂಗಾರು ನಾನು ಹೇಳಿದ್ದು ಮುಂಗಾರು, ಇವಾಗ ಹಿಂಗಾರುನಲ್ಲೂ ಸಹ ಸುಮಾರು 230 crore ಇಡೀ ರಾಜ್ಯದಲ್ಲಿ ಜಮೆ ಆಗಿದೆ. ಕಲಬುರಗಿ ಬಂದು 2 crore ಇತ್ಯರ್ಥ ಆಗಿದೆ. ಸಮೀಕ್ಷೆ ಮಾಡಿಕೊಂಡು ಹೋಗಿದ್ದಂತ ದುಡ್ಡು ಹಾಕ್ತಾರಲ್ಲ ಸತ್ತೋಗ್ಬಿಡೋದೆಲ್ಲ ತೊಗರಿ. ಈ ವರ್ಷದಂದ್ರೆ ಈಗ ಸಮೀಕ್ಷೆ ಮಾಡ್ಕೊಂಡು ಹೋಗಿದರೆ ಆದ್ರೆ ಏನು ವರದಿ ಆಧಾರದ ಮೇಲೆ ವಿಮೆ ಪರಿಹಾರ ಇತ್ಯರ್ಥ ಆಗುತ್ತೆ. ಸೀಜನ್ ಆದ್ಮಕ್ಕೂ ಆಗ್ತಾರೇನ್ರಿ? ಇನ್ನೇನ್ ಹಾಕ್ತಾರೆ. ಧನ್ಯವಾದ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದ್ರೂ ತಾವು ಮಾಹಿತಿಯನ್ನ ಕೃಷಿ ಇಲಾಖೆ ವತಿಯಿಂದ ಪಡ್ಕೋತಾ ಇರಿ, ತಮ್ಗೆ ಏನಂತ ಗೊತ್ತಾಗುತ್ತೆ. ಮುಂದಿನ ಕರೆ. ಹಲೋ, ಎರಡ್ 2024-25 ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಅಧಿಸೂಚಿಸಲಾಗಿರುವ ಬೆಳೆ ಯಾವುದು ಶೋಭಾ ಮೇಡಮ್? 2024-25 ಹಿಂಗಾರಿನಲ್ಲಿ ನಾವು ಅಧಿಸೂಚನೆ ಮಾಡಕ್ ಹೊರಟಿದ್ದೀವಿ. ಆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಈಗಾಗಲೇ ಹೇಳಿದೆ. ಹಿಂಗಾರಿನಲ್ಲಿ ಬೆಳೆಯತಕ್ಕಂತ ಬೆಳೆಗಳಾದ ಕಡಲೆ, ಗೋಧಿ, ಮುಸುಕಿನ ಜೋಳ, ರಾಗಿ, ಜೋಳ, ಭತ್ತ, ಉದ್ದು, ಹುರುಳಿ, ಹೆಸರು, ಅಗಸೆ. ಹೆಸರೇಳಿ ಸರ್ ಎಲ್ಲಿಂದ? ಇದು ಕಟ್ಟಪದಿಂದ, ಬಂಟ್ವಾಳ ತಾಲೂಕು ಬೆಳೆ ಗ್ರಾಮದಿಂದ ರಾಮಪ್ಪ ಪೂಜಾರಿ ಮಾತಾಡು ಸರ್. ರಾಮಪ್ಪ ಅವರು ಅವಾಗ ಕೇಳಿದ್ರಲ್ಲ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಇಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಬಹಳ ಕೊಳೆ ರೋಗ ಎಲ್ಲ ಬಹಳ ಜೋರಿ ಇದೆ ಸರ್. ಹಾಗಾಗಿ ಬೆಳೆ ವಿಮೆಗೆಲ್ಲ ಎಲ್ಲ ಇದು ಮಾಡಿದ್ದೇವೆ. ಆದ್ರೂ ಅದು ಕರೆಕ್ಟ್ ಆಗಿಲ್ಲ ಬೆಳೆ. ಈಗ ಕಳೆದ ವರ್ಷಕ್ಕಿಂತ ಅದರ ಮೊದಲ ವರ್ಷ ಇಂಥ ಸಮಸ್ಯೆ ಏನಿಲ್ಲ. ಈಗ ಬೆಳೆ ಆಪ್ ಇಲ್ಲದಿದ್ರೆ ಅರ್ಜಿ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ದು ಯಜಮಾನ್ರು ಎರಡ್ ಜನರನ್ನ ಈಗ ನಮ್ಮ ಫೀಲ್ಡ್ ಗೆಲ್ಲ ಹೋಗ್ಲಿಕ್ಕೆ ಕಳಿಸಿದ್ದಾರೆ. ಯಜಮಾನ್ರು ನಿಮ್ ರೇಡಿಯೋ ಸೆಟ್ ಅನ್ನು ದೂರ ಇಡಿ. ಸರಿ ಸರಿ ಸರಿ ಸರಿ ಸರಿ ಮೇಡಮ್. ಅದೇ ಬೆಳೆ ವಿಮೆ ಇದು ಮಾಡ್ಲಿಕ್ಕೆ ಗೊತ್ತಾಯ್ತು ಗೊತ್ತಾಯ್ತು ನಿಮ್ ಪ್ರಶ್ನೆ. ಅದೇ ನೀವು ಈಗ ಹೇಳ್ತಿರೋದು ಹವಾಮಾನ ಆಧಾರಿತ ಬೆಳೆ ವಿಮೆ ಅಡಿಕೆ. ಅದೇ ಅದೇ ನಮ್ಮ ಬಂಟ್ವಾಳ ತಾಲೂಕು ಕೊಳೆ ರೋಗ ಬಹಳ ಜಾಸ್ತಿ ಇದೆ ಈ ಸಲ ಅಡಿಕೆ ಬೆಳೆಗೆ. ಅಡಿಕೆಗೆ ಬಹಳ ಅಂದ್ರೆ ಬಹಳ ಸಾಧಾರಣ ಈ ಸಲ 90% 80-90% ಗ್ಯಾರಂಟಿ ಕೊಳೆ ರೋಗ ಇದೆ. ಅದಕ್ಕೆ ಪರಿಹಾರ ಆದಷ್ಟು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ. ಮತ್ತೆ ಈ ಆಪ್ ಇದ್ದು ಉಂಟಲ್ಲ ಮೇಡಮ್ ಸರಿ, ಅದು ಅಲ್ಲ ನೀವು ಎಲ್ಲಾ ಕೃಷಿಕರದ್ದು ಅರ್ಜಿ ಮಾಡ್ಲಿಕ್ಕೆ ಅದು ಸರಿ ಆಗ್ತಿಲ್ಲ. ಆಯ್ತು ಬಿಡಿ ಯಜಮಾನ್ರೆ, ನಿಮ್ಗೆ ಮಾಹಿತಿ ಕೊಡ್ತಾರ ಮೇಡಮ್. ನೀವು ಕೊಡ್ತಾರೆ ನಿಮ್ದು ರೇಡಿಯೋ, ನಿಮ್ದು ರೇಡಿಯೋ ಸೆಟ್ ಇಂದ ದೂರ ಮಾತಾಡಿ. ಇದು ಬೇಕು ಅಂತ ಎಲ್ಲ ಹೇಳಿ ಇದು ಮಾಡ್ತಾ ಇದ್ದಾರೆ. ಅವರಿಗೆ ಕರೆಕ್ಟ್ ಆಗಿ ಒಂದು ಮಾಹಿತಿ ಕೊಟ್ಟು ಸರಿಯಾಗಿ ಸರ್ವೆ ಮಾಡಿ ಇದು ಮಾಡ್ಲಿಕ್ಕೆ ಒಂದು ಅವರಿಗೆ ಮಾಹಿತಿ ಕೊಡಿ ಸರ್ ಒಂದು. ಸರಿ ಸರಿ ಸರಿ, ಇವ ತೋಟಗಾರಿಕೆ ಇಲಾಖೆಯವರಿಗೆ ಇದು ಮಾಹಿತಿ ಕೊಟ್ಟು ಅದರಿಂದ ನಾವು ಅವರಿಗೆ ಮಾಹಿತಿ ನೀಡ್ತೀನಿ ಸರ್. ಯಾಕಂದ್ರೆ ಇದು ತುಂಬಾ ಮಹತ್ವದ ಮಾಹಿತಿ. ಕೊಳೆ ರೋಗದಿಂದ ಸಾಕಷ್ಟು ಅಂದ್ರೆ ಈ ಸಲ ಅದು ಏನು ಕ್ರಾಪ್ ಸರ್ವೆ ಅಂತ ಹೇಳ್ತಿದ್ರ, ಅದ್ರ ಫಸ್ಟ್ ಅದು ಇರ್ಬೇಕು ಅಂತ. ಹೇಗೆ ಇವೆಲ್ಲ ಬಹು ವಾರ್ಷಿಕ ಬೆಳೆ, ಪ್ರತಿ ವರ್ಷನೂ ನಾವು ಕ್ರಾಪ್ ಸರ್ವೆ ಮಾಡಕ್ ಹೋಗಲ್ಲ. ಹಾಗಾಗಿ ಇದು ಲಾಸ್ಟ್ ಇಯರ್ ಇದ್ರೆ ಬೆಳೆ ವಿಮೆ ಮಾಡಬೇಕು ಆ ತರ ಒಂದು ಇರುತ್ತೆ. ಸೊ ಅದ್ರದ್ದು ಒಂದ್ ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಬಟ್ ಇದನ್ನ ಸರಿಪಡಿಸ್ಕೊಳ್ತಾ ಇದಾರೆ. ನಾನು ತೋಟಗಾರಿಕೆ ಇಲಾಖೆಗೆ ಈ ಮಾಹಿತಿಯನ್ನ ನೀಡ್ತೀನಿ. ದಯವಿಟ್ಟು ಕೇಳುಗರು ಗಮನಿಸಿ, ತಮ್ಮ ರೇಡಿಯೋ ಸೆಟ್ ಅನ್ನ ಈಗ ತಾವು ಕರೆ ಮಾಡುವವರು ಸ್ವಲ್ಪ ದೂರದಲ್ಲಿ ಇಟ್ಟು ಮಾತಾಡಿ. ಯಾಕಂದ್ರೆ ಇದು ಧ್ವನಿ ಪ್ರತಿಧ್ವನಿ ಆಗಿ ಕೇಳಬರ್ತದೆ. ತಮಗೆ ಉಳಿದ ಕೇಳುಗರಿಗೆ ಅಥವಾ ಇಲ್ಲಿ ಉತ್ತರ ಕೊಡುವಂತ ಬಂದಂತಹ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಇದು ತೊಂದರೆ ಕೊಡ್ತಾ ಇದೆ. ಮುಂದಿನ ಕರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಾವು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಊಡಿನಿಂದ ನೀವು ಮಾತಾಡೋದು? ಶಿವಪುತ್ರಪ್ಪ ಅಂತ. ಕೇಳಿ ಶಿವಪುತ್ರಪ್ಪ ಅವರು, ನಾವು ಇಫ್ಕೋ ಕಂಪನಿ ಹತ್ತಿರ ಇನ್ಸೂರೆನ್ಸ್ ಮಾಡ್ಸೋದು, ಕ್ರಾಪ್ ಇನ್ಸೂರೆನ್ಸ್ ರೀ. ಆಯ್ತು. ನಮಸ್ತೆ. ತೊಗರಿ ಮತ್ತ ಉದ್ದು 17 August ಕಂಪ್ಲೇಂಟ್ ಮಾಡಿವ್ರಿ. ಆಯ್ತು. ಅವ್ರ ಅಕೌಂಟ್ಮೆಂಟ್ ಕೊಟ್ಟಾರ್ರಿ. ಈಗ ಬೆಳೆಗಳು ಬಂದು ಎಲ್ಲ ಬೆಳೆ ಎಲ್ಲ ಹಾಳಾಗಿದ್ರೆ, ಉದ್ದು ತೊಗರಿ ಎಲ್ಲ ಎಲ್ಲ ನಷ್ಟ ಆಗಿದೆ. ಅವ್ರು ನಮ್ಗೆ ಫೋನ್ ಮಾಡಿಲ್ಲ, ಹೊಲಕ್ ಬಂದು ನೋಡಿಲ್ರಿ, ಇನ್ಸ್ಪೆಕ್ಷನ್ ಮಾಡಿ. ಈಗ ಬೆಳೆ ವಿಮೆ ನಾಶ ಆಗಿದ್ರೆ ನಾವು 72 ಒಳಗೆ ನೀವು ಇಂಟಿಮೇಶನ್ ಕೊಟ್ಟಿದ್ದೀರಲ್ವಾ? ನಾವು ಅವರಿಗೆ ಇಫ್ಕೋ ಕಂಪನಿಗೆ ಈ ಬಗ್ಗೆ ಮಾಹಿತಿ ನೀಡಿಬಿಟ್ಟು ಅವರಿಗೆ ನಿರ್ದೇಶನ ನೀಡ್ತೀವಿ. ಅವರು ನಮ್ಮ ಅಧಿಕಾರಿಗಳ ಜೊತೆ ಸರ್ವೆ ಮಾಡಕ್ ಬರ್ತಾರೆ. ಅಕ್ನಾಜ್ಮೆಂಟ್ ಕೊಟ್ರೆ ಅವರು ಮಾಡ್ಲೇಬೇಕಾಗತ್ತೆ, ಬರ್ತಾರೆ ಬಿಡಿ, ನಾವು ಅವರಿಗೆ ಇಂಟಿಮೇಶನ್ ಕೊಡ್ತೀವಿ. ತುಂಬಾ ಸಂತೋಷ ಶಿವಪುತ್ರಪ್ಪ ಅವರು. ಈ ತರ ನೀವು ಪಕ್ಕ ಒಂದು ಲೆಕ್ಕನ ಇಟ್ಕೊಂಡಿರಿ, ಮತ್ತೆ ಅದು ಮಾಹಿತಿನೂ ಕೂಡ ಕೊಟ್ಟಿರಿ. ತಾವು ನಿರೀಕ್ಷೆ ಮಾಡ್ದಂಗೆ ಎಲ್ಲ ಸುಗಮವಾಗಿ ಬಗೆಹರಿತದೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ನಿಮ್ದು ರೇಡಿಯೋ ಸೆಟ್ ಅನ್ನ ದೂರ ಇಟ್ಟು ಮಾತಾಡಿ. ದೂರ ಇದೆ ಸರ್. ಮಾತಾಡಿ, ಕೇಳಿ ಪ್ರಶ್ನೆನ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಈಗ ನಾವು 2023-24 ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ಮಾತಾಡ್ತೀರಾ? ನಾವು ಗುಂಡ್ಲಪೇಟೆ ತಾಲೂಕು ಶಾನಡಹಳ್ಳಿ ಚಾಮರಾಜನಗರ ಜಿಲ್ಲೆ. ಹೇಳಿ. ಈಗ ನಾವು ಹೋದ ಸರಿ ಏನಾಗಿತ್ತು ಅಂದ್ರೆ ಮೇಡಮ್, 2023-24 ಸೂರ್ಯಕಾಂತಿಗೆ ನಾವು ಇದನ್ನ ಕಟ್ಟಿದ್ವು. ಅದ್ ಕಟ್ಟಿದಾಗ ಏನಾಗಿತ್ತು, ಜನ June 30 ಲಾಸ್ಟ್ ಅಂತ ಅಂದ್ಬಿಟ್ಟು ಹೇಳಿದಾಗ ನಾವು ಕಟ್ಟಿದ್ವು. ಅದಕ್ಕೆ ಕೆಲವ್ರಿಗೆ ಪರಿಹಾರ ಇದಾಗಿದೆ, ಕೆಲವ್ರಿಗೆ ಆಗಿಲ್ವಲ್ಲ, ಯಾಕೆ ಆತರ ಬರಲ್ಲ? ಒಂದು ವಿಮಾ ಘಟಕ ಅಂತ ನಾನು ಹೇಳಿದೆ, ಒಂದು ಗ್ರಾಮ ಪಂಚಾಯತಿ ವಿಮಾ ಘಟಕ ಅಂತ ಕನ್ಸಿಡರ್ ಮಾಡ್ತೀವಿ. ಮುಖ್ಯ ಬೆಳೆಗಳಿಗೆ, ಬೇರೆ ಬೆಳೆಗಳಿಗೆ ಹೋಬಳಿ ಅಂತ ಕನ್ಸಿಡರ್ ಮಾಡ್ತೀವಿ. ಆ ವಿಮಾ ಘಟಕದಲ್ಲಿ ಬಂದಿದ್ರೆ ಎಲ್ಲರಿಗೂ ಬಂದಿರುತ್ತೆ. ಇನ್ನುಳಿದಂತೆ ಕೆಲವರಿಗೆ ಬಂದಿಲ್ಲ ಅಂತಂದ್ರೆ ಇವು ಕ್ರಾಪ್ ಸರ್ವೆ ತಾಳೆ ಮಾಡಿ ನೋಡ್ತೀವಿ ಅಂತಾನು ಹೇಳಿದೀನಿ. ಕ್ರಾಪ್ ಸರ್ವೆ ತಾಳೆ ಆಗಿಲ್ಲ ಅಂದ್ರೆ ಅದು ಬಿಟ್ಟೋಗಿರ್ಬೋದು, ಅದನ್ನ ಮತ್ತೆ ಅಲ್ಲ ಅದಕ್ಕೆ ಅಂತಂದ್ರೆ ಮತ್ತೆ ವೆರಿಫಿಕೇಶನ್ ಮಾಡಿಸ್ತೀವಿ. ವೆರಿಫಿಕೇಶನ್ ಅಂದ್ರೆ ಫೀಲ್ಡ್ ಅಲ್ಲಿ ಯಾವ್ದು ಬೆಳೆ ಇರಲ್ಲ, ಆದ್ರೆ ನಾವು ಕ್ರಾಪ್ ಸರ್ವೆ ಏನು ದತ್ತಾಂಶ ಅಲ್ಲಿ ರೆಕಾರ್ಡ್ ಆಗಿರುತ್ತೋ ಅದಕ್ಕೆ ಹೋಗಿ ಏನಾದ್ರೂ ಬರೆಯೋದು ಬೇರೆ ಬೆಳೆ ಅಥವಾ ಫೋಟೋದಲ್ಲಿ ನೀವು ಏನು ಇನ್ಶೂರೆನ್ಸ್ ಮಾಡಿರೋ ಬೆಳೆನೇ ಕಂಡು ಬಂದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗುತ್ತೆ ಸರ್. ಅಲ್ಲ ಮೇಡಮ್, ಇದೇನಾಗಿದೆ ಅಂದ್ರೆ ಕೆಲವು ಇದರಲ್ಲಿ ಆರ್ ಟಿ ಸಿ ಗಳಲ್ಲಿ ಕ್ರೂ ಬಂದಾಗ ಒಂದ್ರಲ್ಲಿ ಜೋಳ ಅಂತ ಬರ್ತೆ, ಒಂದ್ರಲ್ಲಿ ಸೂರ್ಯಕಾಂತಿ ಅಂತ ಬರ್ತೆ. ಯಾಕಂದ್ರೆ ಜೋಳ ಅಂತ ಬಂದಿರೋದ್ರಲ್ಲಿ ಸೂರ್ಯಕಾಂತಿ ಹಾಕಿರ್ತಾರ, ಸೂರ್ಯಕಾಂತಿ ಹಾಕಿರೋದ್ರಲ್ಲಿ ಜೋಳ ಅಂತ ಬರ್ತೀರ. ಇದನ್ನ ಸಾಮಾನ್ಯ ಒಂದ್ಸತಿ ಸರ್ವೆ ಮಾಡ್ಬಿಟ್ರೆ ಇಲ್ಲ, ಆರ್ ಟಿ ಸಿ ನ ನಾವು ತಾಳೆ ಮಾಡಿ ನೋಡೋದೇ ಇಲ್ಲ. ನಾವು ಸರ್ವೆ ನಂಬರ್ ವೈಸ್, ಇಸ್ಆರ್ ನಂಬರ್ ವೈಸ್ ಏನ್ ಬೆಳೆ ಸಮೀಕ್ಷೆ ಪ್ರತಿ ಹಂಗಾಮ್ನಲ್ಲೂ ಮಾಡ್ತೀವಿ ಅದಕ್ಕೆ ಮಾತ್ರ ನಾವು ತಾಳೆ ಮಾಡ್ತೀವಿ. ಆರ್ ಟಿ ಸಿ ನಲ್ಲಿ ನಾವು ಯಾವುದೇ ಬೆಳೆ ಇದ್ರು ಆರ್ ಟಿ ಸಿ ನಲ್ಲಿ 2 ವರ್ಷದ ಹಿಂದೆ ಇರ್ಬೋದು, ಹಿಂದಿನ ಬೆಳೆ ಇರ್ಬೋದು, ಅದನ್ನ ನಾವು ತಾಳೆ ಮಾಡಲ್ಲ. ಒಂದು ಹಂಗಾಮ್ನಲ್ಲಿ ಏನು ನೀವು ಬಿತ್ತನೆ ಮಾಡಿರ್ತೀರೋ ಆ ಒಂದು ಬಿತ್ತನೆ ಕ್ಷೇತ್ರದ ಬೆಳೆನೆ ಮಾತ್ರ ನಾವು ತಾಳೆ ಮಾಡಿ ನೋಡೋದು. ಆಮೇಲೆ ಏನಾಗುತ್ತೆ ಪರಿಹಾರ ಕಟ್ಟುವಾಗ ಏನಾಗುತ್ತೆ ಅಂದ್ರೆ ದಿನಾಂಕನ ಆದಷ್ಟು ಕಡಿಮೆ ಆಗ್ತಕ್ಕಂತ ರೀತಿಲಿ ಕೊಡ್ತೀರಾ? ಈಗ ಜೂನ್ ಅಲ್ಲಿ ಕಟ್ಟಬೇಕು ಅಂದ್ರೆ ಸಾಮಾನ್ಯ ಜೂನ್ ಫಸ್ಟ್ ಅಲ್ಲಿ ಹೇಳ್ಬೇಕು, ಈ ರೀತಿ ಮಾಡಿದ್ರೆ ಸಾಮಾನ್ಯ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಇದನ್ನು ಮುಂದೆ ವಿಚಾರ ಮಾಡ್ತಾರೆ ಇಲಾಖೆ ವತಿಯಿಂದ. ಅಂದ್ರೆ ನಾವು ಮೇ ಇಂದನೆ ಬೆಳೆ ವಿಮೆ ನೋಂದಣಿಗೆ ಅವಕಾಶ ಮಾಡಿಕೊಟ್ಟಿದೀವಿ. ಅದು ಬೆಳೆ ಏನು ಮೊದಲ ಹಂತದಲ್ಲಿ ಇರೋವಾಗ್ಲೇನೆ ಕಟ್ಟಬೇಕು, ಯಾಕೆಂದ್ರೆ ನೀವು ಬೆಳೆ ಏನಾಗುತ್ತೆ ಲಾಸ್ ಆಗುತ್ತೆ ಅಂದ ಆದ್ಮೇಲೆ ಇನ್ಶೂರೆನ್ಸ್ ಕಟ್ಟಕ್ಕೆ ಅದು ಇನ್ಶೂರೆನ್ಸ್ ಕಾನ್ಸೆಪ್ಟೇ ಅಲ್ಲ. ಅಂದ್ರೆ ಯಾವ್ದಾದ್ರು ನಿಮ್ಗೆ ರೋಗ ಬಂದ ಮೇಲೆ ಇನ್ಶೂರೆನ್ಸ್ ಮಾಡ್ಸಲ್ಲ, ಆ ತರ ಬೆಳೆ ಪ್ರಥಮ ಹಂತದಲ್ಲಿ ಇರುವಾಗ್ಲೇನೆ ಇನ್ಶೂರೆನ್ಸ್ ಮಾಡ್ಸೋದು ಇನ್ಶೂರೆನ್ಸ್ ಕಾನ್ಸೆಪ್ಟ್. ಹಾಗಾಗಿ ಈ ಕೊನೆಯ ದಿನಾಂಕಗಳನ್ನ ನಿಗದಿಪಡಿಸಿರೋದು. ಥ್ಯಾಂಕ್ ಯು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಈಗ ಮೇಡಮ್, ಬೆಳೆ ವಿಮೆ ಯೋಜನೆಯಲ್ಲಿ ಯಾರ್ಯಾರು ಪಾಲ್ಗೊಳ್ಬಹುದು? ಬೆಳೆ ವಿಮೆ ಯೋಜನೆಯಡಿ ಎಲ್ಲ ರೈತರು ಜಮೀನು ಹೊಂದಿರತಕ್ಕಂಥವ್ರು ಅಥವಾ ಜಮೀನು ಪರಭಾರೆ ಆಗಿಲ್ದ ಇದ್ರು ಕೂಡ ಅವರು ಜಮೀನಲ್ಲಿ ಬಿತ್ತನೆ ಮಾಡ್ತಿರ್ತಾರೆ, ಕಲ್ಟಿವೇಷನ್ ಮಾಡ್ತಿರ್ತಾರೆ. ಸಾಲ ಪಡೆದ ರೈತರು, ಸಾಲ ಪಡೆಯದ ರೈತರು, ಅಂದ್ರೆ ಕ್ರಾಪ್ ಲೋನ್ ಬೆಳೆ ಸಾಲ ಈ ಎರಡು ರೈತರು ಸಹ ಬೆಳೆ ವಿಮೆ ಅಡಿ ನೋಂದಣಿ ಮಾಡ್ಕೋಬಹುದು. ಸಾಲ ಪಡೆದ ರೈತರು ಎಲ್ಲಿ ಸಾಲ ಪಡೆದಿರ್ತಾರೋ ಆ ಬ್ಯಾಂಕಿಗೆ ಹೋಗಿ ಒಂದು ಮುಚ್ಚಳಿಕೆ, ನನಗೆ ಇದು ಇಂಟ್ರೆಸ್ಟ್ ಇದೆ ಬೆಳೆ ವಿಮೆ ನೋಂದಣಿ ಮಾಡ್ಕೊಳ್ಳಕ್ಕೆ ಅಂತ ಕೊಟ್ಟರೆ ಅವರು ಆ ಸಾಲದ ಜೊತೆ ವಿಮೆ ಏನು ಕಟ್ಟಬೇಕು ಅದನ್ನು ಸ್ಯಾಂಕ್ಷನ್ ಮಾಡಿಬಿಟ್ಟು ಬೆಳೆ ವಿಮೆ ಅಡಿ ನೋಂದಾಯಿಸ್ಕೊತಾರೆ ಬ್ಯಾಂಕ್ ಅವರು. ಸಾಲ ಪಡೆಯದ ರೈತರು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ವಿಮಾ ಕಂತನ್ನು ಕೊಟ್ಬಿಟ್ಟು ಅವರು ವಿವಿಧ ದಾಖಲಾತಿಗಳನ್ನು ಸಲ್ಲಿಸಿಬಿಟ್ಟು ನೋಂದಣಿ ಮಾಡ್ಕೋಬಹುದು. ಅವರಿಗೂ ಏನಾದರೂ ಏನಾದರೂ ಹೆಚ್ಚು ಕಡಿಮೆ ಆದಾಗ ಪರಿಹಾರ ಬರುತ್ತಾ? ಪರಿಹಾರ ಬರುತ್ತೆ ಇಬ್ಬರಿಗೂ. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಲೋ ಕೃಷಿರಂಗ ನಮಸ್ತೆ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ಸರ್. ಸರ್ ನಮ್ ಬೆಳೆಗೆ ಬಾಳೆ ಬೆಳೆಗೆ ವಿಮೆ ಅಂತೂ ಇಲ್ಲ. ಹೌದು, ಈಗ ಬೇರೆ ರೈತರು ಕೇಳ್ತಿದ್ದಾರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬೆಳೆ ವಿಮೆ ಎಲ್ಲಿ ಮಾಡಿಸೋದು ಸರ್ ಇದು? ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರಿ. ಎಲ್ಲೆಲ್ಲಿ ಮಾಡಿಸ್ಬೇಕು ಅಂತ ಈಗ ವಿವಿಧ ಕೇಂದ್ರಗಳಿದೆ, ಬ್ಯಾಂಕ್ಗಳು, ನಿಮ್ಮ ಹತ್ತಿರದ ಬ್ಯಾಂಕ್ಗಳಾಗಿರ್ಬೋದು, ಗ್ರಾಮ ಒಂದು ಕೇಂದ್ರಗಳು, ಕರ್ನಾಟಕ ಒಂದು ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ಹೀಗೆ ವಿವಿಧ ಈ ಒಂದು ಕೇಂದ್ರಗಳಲ್ಲಿ ನಿಮ್ಮ ಹತ್ತಿರದ ಕೇಂದ್ರಗಳಲ್ಲಿ ಹೋಗಿ ಬೆಳೆ ವಿಮೆ ಅಡಿ ಕೊನೆಯ ದಿನಾಂಕ ಒಂದಿರುತ್ತೆ, ಆ ದಿನಾಂಕದೊಳಗೆ ನೀವು ವಿಮೆ ಅಡಿ ನೋಂದಾಯಿಸ್ಕೊಳ್ಬೋದು. ಈಗ ಮುಂಗಾರದ್ದು ಎಲ್ಲ ಕೊನೆಯ ದಿನಾಂಕ ಮುಕ್ತಾಯವಾಗಿದೆ, ಹಿಂಗಾರು ಸ್ಟಾರ್ಟ್ ಆಗಿಲ್ಲ, ಇನ್ನೂ ಪ್ರಾರಂಭ ಆಗಿಲ್ಲ. ನವೆಂಬರ್ ಇಂದ ಅಕ್ಟೋಬರ್ ಇಂದನೇ ಅವಕಾಶ ಕಲ್ಪಿಸ್ಕೊಡ್ತೀವಿ. ಅಧಿಸೂಚನೆ ಹೌದು ಅಕ್ಟೋಬರ್ಗೆ ಅಧಿಸೂಚನೆ ಪ್ರಕ್ರಿಯೆ ಕೈಗೊಳ್ತಾ ಇದ್ದೀವಿ, ಅಕ್ಟೋಬರ್ ಇಂದ ಜಾರಿ ಮಾಡ್ತೀವಿ. ಅದನ್ನ ನವೆಂಬರ್, ವಿವಿಧ ಕೊನೆಯ ದಿನಾಂಕಗಳಿದಾವೆ. ನವೆಂಬರ್ 15 ಮೊದಲನೇ ಕೊನೆಯ ದಿನಾಂಕ, ನವೆಂಬರ್ 30, ಡಿಸೆಂಬರ್ 16 ಹಾಗೂ ಕೊನೆಯದಾಗಿ ಡಿಸೆಂಬರ್ 31. ಹೀಗೆ ವಿವಿಧ 4 ಕೊನೆಯ ದಿನಾಂಕಗಳು ಜಿಲ್ಲಾವಾರು ಬೆಳೆವಾರು ಬೇರೆ ಬೇರೆ ಆಗಿರುತ್ತೆ. ಇದನ್ನ ಕೇಂದ್ರಗಳಲ್ಲಿ ಹೋದ್ರೆ ಯಾವ್ಯಾವ ಬೆಳೆಗೆ ಯಾವ್ಯಾವ ಕೊನೆ ದಿನಾಂಕ ಅಂತ ನೀವು ನೋಡಿಕೊಂಡು ನೀವು ಏನು ಬಿತ್ತನೆ ಮಾಡ್ತೀರೋ ಅದನ್ನ ನೋಂದಣಿಗೆ ಒಳಪಡಿಸ್ಕೋಬಹುದು. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಮುಂದಿನ ಕರೆ ನೋಡೋಣ. ಹಲೋ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಕೇಳಿ, ಪ್ರಶ್ನೆ ಕೇಳಿ, ಹೆಸರು ಹೇಳಿ, ಎಲ್ಲಿಂದ? ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ವಿಜಯಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕ್ ಲಚ್ಚಾಣ ವಿಲೇಜ್ ಮಾತಾಡಿದ್ರಿ ಸರ್. ನಮಸ್ತೆ ಹೇಳಿ. ಹೆಸರು ಹೇಳಿ. ಹಲೋ ಹೆಸರು ಹೇಳಿ. ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡಿದ್ರಿ ಸರ್. ಕೇಳ್ರಿ ಪಾಟೀಲ್ ರೀ. ಮೇಡಮ್ ನಮಸ್ಕಾರ ರೀ. ಮೇಡಮ್ ಅವ್ರ ನಮಸ್ತೆ. ನಮಸ್ತೆ ಭಾಗೀರಥಿ ಅವರು. ಮೇಡಮ್ ಅವ್ರ ನಾವು ತೊಗರಿ ಇನ್ಶೂರೆನ್ಸ್ ಕಟ್ಟಿವ್ರಿ ಮೇಡಮ್ ಅವ್ರ ಮುಂಗಾರಿದು. ಅದು ಓರಿಯೆಂಟಲ್ ಕಂಪನಿದು ಕಟ್ಟಿವ್ರಿ ಮೇಡಮ್ ಅವ್ರ ನಾವು. ಹಾ ಹಾ ಹೇಳಿ. ಅವ್ರು ಹೊಲಕ್ಕ ಸಮೀಕ್ಷೆ ಮಾಡಕ್ ಬರಲ್ಲ, ಅದು ಬೇರೆ ಕಂಪನಿ ಕಟ್ಟಬೇಕು. ಎಕರೆ 500 ಅದ, ಅವ್ರು ಬರ್ತಾರ ಸಮೀಕ್ಷೆ ಮಾಡಕ್ ಅಂದ್ರಿ ಸರ್. ಮೇಡಮ್ ಅವ್ರ ಅದು ಬೇರೆ ಇನ್ನೊಂದು ಕಂಪನಿ ಐತ್ರಿ ಮೇಡಮ್ ಅವ್ರ. ಇಲ್ಲ ಇಲ್ಲ, ತೊಗರಿಗೆ ಅವರೇ ಇದಾರೆ ಓರಿಯೆಂಟಲ್. ಅಂದ್ರೆ ನೀವು ಏನಕ್ಕೆ ಸರ್ವೆ ಮಾಡ್ಬೇಕು ಅಂತ ಏನಾಗಿದೆ ಅಂದ್ರೆ, ಅವರು ಬೇರೆ ಎಕರೆ 500 ರೂಪಾಯಿ ತಗೋತಾರ ಅವರು. ನಿಮ್ ಹೊಲಕ್ ಸಮೀಕ್ಷೆ ಮಾಡಕ್ ಬರ್ತದ, ಆ ಕಂಪನಿ ಕಟ್ತಿರೋ ನೀವು ಇಲ್ಲ ಈ ಕಂಪನಿ ಕಟ್ತಿರೋ. ನಾವ್ ಏನದ, ನಾವ್ ಸಾಹೇಬ್ರಿಗೆ ಕೇಳ್ದಿವ್ರಿ, ಬೊಳ್ಳೊಳ್ಳಿ ಸಾಹೇಬ್ರಿಗೆ ಕೇಳೋಣ. ಅವ್ರು ಓರಿಯೆಂಟಲ್ ಕಟ್ಟಂದ್ರಿ, ನಾವು ಓರಿಯೆಂಟಲ್ಲೇ ಕಟ್ಟಿವ್ರಿ ಮೇಡಮ್ ಅವ್ರು. ಇಲ್ಲ ಇಲ್ಲ, ಅದ ಹಂಗೆ ಬೇರೆ ಬೇರೆ ಕಂಪನಿಗೆ ಕಟ್ಟಕ್ಕೆ ಆಗೋದಿಲ್ಲ. ಕಲಬುರಗಿ ಅಂತಂದ್ರೆ ಇಫ್ಕೋ. ಇಫ್ಕೋ ವಿಜಯಪುರ ಡಿಸ್ಟ್ರಿಕ್ಟ್ ಅಂದ್ರೆ ಓರಿಯೆಂಟಲ್. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಕಟ್ಟಿದಿರಿ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ತಪ್ಪು ಮಾಹಿತಿ. ನೀವು ಸರಿಯಾಗಿ ಮಾಡಿದೀರಾ ಓರಿಯೆಂಟಲ್ ಕಂಪನಿಗೆ ಅಂದ್ರೆ, ನಿಮ್ದು ಎಲ್ಲಿ ಜಮೀನು ಎಲ್ಲಿರುತ್ತೋ ಸಂರಕ್ಷಣೆ ಪೋರ್ಟಲ್ ಅಲ್ಲಿ ಅವರು ನೋಂದಣಿ ಮಾಡ್ಕೊಳ್ತಾರೆ. ವಿಜಯಪುರ ಜಿಲ್ಲೆ ಅಂದ್ರೆ ನಾವು ಓರಿಯೆಂಟಲ್ ಕಂಪನಿಗೆ ಹೋಗೋ ತರನೇ ನಾವು ಮಾಡಿರ್ತೀವಿ. ಆತರ ಬೇರೆ ಬೇರೆ ಕಂಪನಿಗೆ ಬೇರೆ ಬೇರೆ ಜಿಲ್ಲೆದು ಆತರ ಹೋಗಕ್ಕೆ ಅವಕಾಶ ಇಲ್ಲ. ನಾವು ಆತರ ಸಂರಕ್ಷಣೆ ತಂತ್ರಾಂಶ ಏನಿರುತ್ತೆ ಅದರಲ್ಲಿ ಕರೆಕ್ಟ್ ಆಗಿ ಮಾಡಿರ್ತೀವಿ. ವಿಜಯಪುರ ಜಿಲ್ಲೆದು ಬೇರೆ ಕಂಪನಿಗೆ ಹೋಗಲ್ಲ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ. ಗ್ರಾಮ ಒಂದಲ್ಲಿ ತುಂಬಿಸಿ ಕೆನರಾ ಬ್ಯಾಂಕ್ ಏನಾದ್ರು ಕಟ್ಟಿಲ್ಲ ಅಂದ್ರೆ ನೀವು ಸ್ವಲ್ಪ ನಮ್ಮ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಅವರು ಇದ್ ಮಾಡ್ತಿದ್ರು. ನೀವೇನಾದ್ರು ಬೆಳೆ ಸಾಲ ಪಡೆದಿದ್ರೆ ಅಲ್ಲಿ ತುಂಬಿಕೊಳ್ಳಕ್ಕೆ ನೀವು ಇದ್ ಮಾಡ್ಬೋದಿತ್ತು. ಬಟ್ ಈಗ ಗ್ರಾಮವನ್ ಕೇಂದ್ರದಲ್ಲಿ ಕಟ್ಟಿದೀರಾ, ಇದು ಸರಿಯಾಗಿದೆ ಓರಿಯೆಂಟಲ್ ಕಂಪನಿಗೆ ಸರಿಯಾಗಿದೆ. ಸಮೀಕ್ಷೆ ಮಾಡಕ್ ಬರ್ತಾರೆ ನೀವು ಅವ್ರಿಗೆ ಮಾಹಿತಿ ನೀಡಿದೀರಾ ಓರಿಯೆಂಟಲ್? ಹಾ, ಓರಿಯೆಂಟಲ್ ಅವ್ರಿಗೆ ಮಾಹಿತಿ ನೀಡಿದ್ರೆ ಅವ್ರು ಬರ್ಲಿಲ್ಲ ಅಂದ್ರೆ ನಾವು ಎಲ್ಲಾ ವಿಮಾ ಕಂಪನಿಗೆ ಈ ತರ ನಿರ್ದೇಶನ ಕೊಡ್ತೀವಿ. ವಿಜಯಪುರ ಆಗ್ಲಿ ಕಲಬುರಗಿ, ನಾವು ಅವ್ರಿಗೆ ಏನೋ ಸಮೀಕ್ಷೆ ಮಾಡಕ್ಕೆ ನಾವು ನಿರ್ದೇಶನ ನೀಡ್ತೀವಿ. ಭಾಗೀರಥಿ ಅವ್ರ ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಬೆಳೆ ವಿಮೆ ಯೋಜನೆ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ರಂಗ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಅನೇಕ ಕೇಳುಗರು ರೈತರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರು, ಇನ್ನು ಕೆಲವರಿಗೆ ಕರೆ ಮಾಡಿದರೂ ಅವರಿಗೆ ಲೈನ್ ಸಿಗಲಿಲ್ಲ, ಅವರಿಗನ್ನು ನಾವು ವಿಷಾದಿಸ್ತೇವೆ. ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಬೆಳೆ ವಿಮೆ ಯೋಜನೆ ಕುರಿತು ಎಲ್ಲ ಕೇಳುಗರ ಪ್ರಶ್ನೆಗಳಿಗೂ ಅಗ್ನಿ ಖುಷಿಯಿಂದ ಉತ್ತರ ಕೊಟ್ಟ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರಿಗೂ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ಥರ ಮುಂದಿನ ವಾರ ಅಂದರೆ ಅಕ್ಟೋಬರ್ 10 ಬೆಳೆ ವಿಮೆ ಸಮೀಕ್ಷೆ ಕುರಿತು ನಾವು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ. ಇವತ್ತಿನ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ದರೆ ರೈತ ಬಾಂಧವರು ಈ ಒಂದು ಫೋನ್ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಫೋನ್ ಸಂಖ್ಯೆ ಈ ರೀತಿ ಇದೆ, ದಯವಿಟ್ಟು ನೋಟ್ ಮಾಡ್ಕೊಳ್ರಿ. 1800-425-3553. ಇನ್ನೊಮ್ಮೆ ಕೇಳಿ, 1800-425-3553. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶೋಭಾ ಮೇಡಮ್ ಅವರಿಗೂ ಧನ್ಯವಾದಗಳು ಇನ್ನೊಮ್ಮೆ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಎಲ್ಲ ರೈತ ಬಾಂಧವರುಗಳು ಧನ್ಯವಾದಗಳು, ನಮಸ್ಕಾರ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಳುಗರ ಪ್ರಶ್ನೆಗಳಿಗೆ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಸಹಕಾರ ರಾಜಲಕ್ಷ್ಮಿ ಗೋನಾಳ್. ತಾಂತ್ರಿಕ ನೆರವು ಅಶುತೋಷ್ ಝಾ, ಗೋವಿಂದರಾಜ್, ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬಲ್ಲಮಾವಟಿ ಕರಳನ ನೆರವಂಡ ಚಂಗಪ್ಪ ಅಂಗಡಮೂವ, ರಾಜು ಗಣಪತಿ ಅಂಗ ತಂಡ 68ನೇ ಬೈತಲು ಇಂದು ಪಲಾಕ 12 ಗಂಟೆಗೆ ಮರಣಪಟ್ಟಿತು. ಬಿಎಸ್ಎಫ್ ರಿಟೈರ್ಡ್ ಇನ್ಸ್ಪೆಕ್ಟರ್ ನೆರವಂಡ ರಾಜು ಗಣಪತಿ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಣ ಅಂಗಡ ಸ್ವಂತ ಮನೆಯಲ್ಲಿ ನಡ್ಪಾಂದು ಒಕ್ಕ ಕರಾರ್ ಚಿಟ್ಟಿತು. ನೆಲ್ಜಿ ಕರಳನ ಮೊನ್ನೆಂಡ ಕುಶಾಲಪ್ಪ ರಾಜ ಅಂಗ ಅಂಗಡ ಪೊಣ್ಣು ಲಲಿತಾ ಲತಾ ಅಂಗ ಇಂದು ಮರಣಪಟ್ಟಿತು. 64 ಬೈತ್ರ ಮೊನ್ನೆಂಡ ಲತಾ ಲಲಿತಾ ಅಂಗಡ ತಾಮನೆ ಕರವಟ್ಟಿರ ಆಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮೀದ ಒಕ್ಕ ತೂಟುಂಗಳತ್ತು ನಡ್ಪ. ಹುದಿಕೇರಿ ಕರಳನ ಬಯವಂಡ ಅಪ್ಪುಣು ಮಾಚಯ್ಯ ಅಂಗಡ ಸಹೋದರಿ ದ್ಯಾರಪ್ಪಂಡ ಬೇಬಿ ಕುಟ್ಟಮ್ಮ ಅಂಗ ಇಂದು ಮರಣಪಟ್ಟಿತು. ಅಂಬದಂಡು ಬೈತ್ರ ದ್ಯಾರಪ್ಪಂಡ ಬೇಬಿ ಕುಟ್ಟಮ್ಮ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಬಯವಂಡ ಒಕ್ಕ ತೂಟುಂಗಳತ್ತು ನಡ್ಪ. ಕುಂಜಿಲಗೇರಿ ಗ್ರಾಮತ್ರ ಕೂತಂಡ ಪೌತಿ ಪೊನ್ನಪ್ಪ ಅಂಗಡ ಪೊಣ್ಣು ಚಿಟ್ಟಿ ಕಾವೇರಮ್ಮ ಅಂಗ ಇಂದು ಮರಣಪಟ್ಟಿತು. 87 ಬೈತ್ರ ಕೂತಂಡ ಚಿಟ್ಟಿ ಕಾವೇರಮ್ಮ ಅಂಗಡ ತಾಮನೆ ಪಾಲಕ್ಕಂಡ ಆಕಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡ್ಪ. ಅರಪಟ್ಟು ಪೈಸಾರಿ ಗ್ರಾಮದ ಮರಾಠಿ ಪೂವಮ್ಮ ಅವರು ಇಂದು ನಿಧನರಾದರು. 85 ವರ್ಷ ಪ್ರಾಯದ ಮರಾಠಿ ಪೂವಮ್ಮ ಅವರ ಅಂತ್ಯಕ್ರಿಯೆ ನಾಳೆ 1 ಗಂಟೆಗೆ ಸ್ವಂತ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಂಗೆ ಇಂಗಾ ಹೆಲ್ತ್ ಫೌಂಡೇಶನ್ ಇವರ ಕೂಡುಕೂಟಲ್ಲಿ ರಾಷ್ಟೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿ ಇಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರ ಕಚೇರಿ ಸಭಾಪಡಿಲಿ ಸೀಳು ತುಟಿ, ಸೀಳು ಅಂಗುಲ ಮತ್ತು ಕ್ರೋನಿಯೋ ಫೇಷಿಯಲ್ ವಿರೂಪಗಳ ತಪಾಸಣಾ ಶಿಬಿರ ನಡೆದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಸತೀಶ್ ಕುಮಾರವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತಾಡಿ, ರಾಷ್ಟೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಶಿಬಿರದಲ್ಲಿ ತಪಾಸಣೆ ಮಾಡಿ ಶಸ್ತ್ರಚಿಕಿತ್ಸೆಗೆ ಗುರುತಿಸಲಾಗುವ ಮಕ್ಕಳಿಗೆ ಹೆಲ್ತ್ ಫೌಂಡೇಶನ್ ಕಡೆಯಿಂದ ಪುಕ್ಸಟ್ಟಿ ಶಸ್ತ್ರಚಿಕಿತ್ಸೆ ಮಾಡಲಾದೆ ಅಂತ ಹೇಳಿದವು. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನ್ ಅವರು ಮಾತಾಡಿ, ಪ್ರತಿ 3 ತಿಂಗಳಿಗೊಂದ್ಸಲ ಜಿಲ್ಲೆಯಲ್ಲಿರುವ ಎಲ್ಲಾ ಅಂಗನವಾಡಿಗಳಲ್ಲಿ ಆರ್ಬಿಎಸ್ಕೆ ತಂಡದ ವತಿಯಿಂದ ಆರೋಗ್ಯ ತಪಾಸಣೆ ನಡೆಸುತ್ತಿದ್ದು ಗುರುತಿಸಲಾದ ಮಕ್ಕಳನ್ನ ಈ ಶಿಬಿರದಲ್ಲಿ ತಪಾಸಣೆಗೆ ಒಳಪಡಿಸಲಾದೆ ಅಂತ ಹೇಳಿದವು. ಈ ಸಂದರ್ಭ ಕ್ರೋನಿಯೋ ಫೇಷಿಯಲ್ ಸರ್ಜನ್ ಡಾಕ್ಟರ್ ಲೋಹಿತ, ಆರ್ಬಿಎಸ್ಕೆ ತಂಡದ ವೈದ್ಯರು ಸೇರಿದಂತೆ ಮುಖ್ಯಪಟವು ಹಾಜರಿದ್ದರು. ಜಿಲ್ಲೆಯಲ್ಲಿ ಇದೇ 29ಕ್ಕೆ ನಡೆಯಕ್ಕಿರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆನ ನೇರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆನ ಮಾರ್ಗಸೂಚಿನಂಗೆ ವ್ಯವಸ್ಥಿತವಾಗಿ ನಡೆಸಕೂತ ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವು ಹೇಳಿಳು. ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ಮಂಜುಳಾವು ಮಾತಾಡಿ, ಜಿಲ್ಲೆನ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತ ಮೈಕಲರ ಪದವಿ ಪೂರ್ವ ಕಾಲೇಜು, ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜು, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು, ಹಂಗೇನೆ ಕುಶಾಲನಗರದ ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪರೀಕ್ಷೆ ನಡೆದಿದೆ. ಒಟ್ಟು 2772 ಅಭ್ಯರ್ಥಿಗ ಪರೀಕ್ಷೆ ಬರೆದವೆ ಅಂತ ಹೇಳಿದವು. ಈ ಸಂದರ್ಭ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎ ಸುಂದರ್ರಾಜ್, ಜಿಲ್ಲಾ ಖಜಾನಾಧಿಕಾರಿ ರಘುನಾಥ್, ಕಾಲೇಜುಗಳ ಪ್ರಾಂಶುಪಾಲರು ಸೇರಿದಂತೆ ಮುಖ್ಯಪಟವು ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಬರಹಗಾರರು ಮತ್ತು ಕಲಾವಿದರೊಟ್ಟಿಗೆ ಸಂವಾದ ಕಾರ್ಯಕ್ರಮ ಇದೇ ತಾರೀಕು 29ರ ಐತವಾರ ಬೆಳಗ್ಗೆ 10:30 ಗಂಟೆಗೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಸಭಾಪಡೆ ಕೊಡಗು ಗೌಡ ಸಮಾಜ ಮಡಿಕೇರಿ ಇಲ್ಲಿ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮನ ಮಡಿಕೇರಿ ಗ್ರಾಮಾಂತರ ಠಾಣೆನ ವೃತ್ತ ನಿರೀಕ್ಷಕರಾದ ಉಮೇಶ್ ಉಪ್ಪಳಿಕೆ ಉದ್ಘಾಟನೆ ಮಾಡುವೆ. ಈ ಕಾರ್ಯಕ್ರಮದ ಮುಖ್ಯ ನೆಂಟರುಗಳಾಗಿ ಸಾಹಿತಿಗ ಮತ್ತೆ ನಿವೃತ್ತ ಶಿಕ್ಷಕರಾದ ಬಾರಿಯಂಡ ಜೋಯಪ್ಪ, ವಕೀಲರ ಹಂಗೆ ಬರಹಗಾರರಾದ ಕುಡೆಕಲ್ಲು ಆರ್ ವಿದ್ಯಾಧರ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವೆ. ಸಂಪಾಜೆ ನಾಡ ಕಚೇರಿಯಲ್ಲಿ ಇದೇ ತಿಂಗಳ 30 ತೆರೆ ಸೋಮವಾರ ಹೋಬಳಿ ಮಟ್ಟದ ಪಿಂಚಣಿ ದಿನ ಕಾರ್ಯಕ್ರಮ ನಡೆದಿದೆ. ಹೊಸದಾಗಿ ಪಿಂಚಣಿ ಕೋರಿ ಅರ್ಜಿ ಹಾಕುವುದು, ಪಿಂಚಣಿ ನಿಂತು ಹೋಗಿದ್ದರೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಪಿಂಚಣಿ ಮರು ಮಂಜೂರಾತಿ ಕೋರಿ ಅರ್ಜಿ ಹಾಕಿಕೆ ಅವಕಾಶ ಇದ್ದದೆ ಅಂತ ನಾಡ ಕಚೇರಿನ ಉಪತಹಶೀಲ್ದಾರ್ ಬಿಜಿ ವೆಂಕಟೇಶವ್ ತಿಳಿಸಿದರು. ಕೊಡಗು ಜಿಲ್ಲಾ ಜಾನಪದ ಪರಿಷತ್ ವತಿಯಿಂದ ಅಕ್ಟೋಬರ್ 10ಕ್ಕೆ ಜಾನಪದ ದಸರಾ ಉತ್ಸವವನ್ನು ಮಡಿಕೇರಿ ದಸರಾ ಆಯೋಜಿಸಲಾಗುತ್ತ ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಬಿಜಿ ಅನಂತಶಯನ ಮತ್ತೆ ಜಾನಪದ ದಸರಾ ಸಂಚಾಲಕ ಅನಿಲ್ ಹೆಚ್ಡಿಯವು ತಿಳಿಸಿದರು. ಅಕ್ಟೋಬರ್ 10ರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆಗೆ ಮುಟ್ಟ ಮಡಿಕೇರಿ ಗಾಂಧಿ ಬಾಣಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಕಲಾ ಪ್ರದರ್ಶನ ಕೊಡುಗೆ ಕುಸಿ ಇರುವ ಕಲಾವಿದರು ಕಲಾ ತಂಡಗ ಅರ್ಜಿಗಳನ್ನ ಪರಿಷತ್ನ ಅಧ್ಯಕ್ಷರಿಗೆ ತಲುಪಿಸಕ್ಕಂತ ಇವು ತಿಳಿಸಿದರು. ವೈದ್ಯಕೀಯ ಶಿಕ್ಷಣ ಹಂಗೆ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ಇದೇ 29ಕ್ಕೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಬೆಳಗ್ಗೆ 10 ಗಂಟೆಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಬೋಧಕ ಆಸ್ಪತ್ರೆಯ ಎಂಆರ್ಐ ಸ್ಕ್ಯಾನಿಂಗ್ ಕೇಂದ್ರನ ಉದ್ಘಾಟನೆ ಮಾಡುವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಯವರು ತಿಳಿಸಿದರು. ಗೋಪಾಲಕೃಷ್ಣ ಯುವ ಸಂಘ ಅವಂದೂರು ಇವರ ಕಡೆಯಿಂದ ಸುರಿನ ವರ್ಷದ ಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಅಕ್ಟೋಬರ್ 6ರ ಐತ್ವಾರ ಅನಂತ ಹೋಮ್ಸ್ಟೇ ಹತ್ತಿರ ಅವಂದೂರಲ್ಲಿ ನಡೆದಿದೆ. ಸ್ಪರ್ಧೆಗ .22 ರೈಫಲ್, ತೋಟದ ಕೋವಿ, ಏರ್ ರೈಫಲ್ ಈ ಮೂರು ವಿಭಾಗಗಳಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗ ಹಂಗೆ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಕೂಡುಕೂಟಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಕ್ಟೋಬರ್ 1ರ ಬೆಳಗ್ಗೆ 10:30 ಗಂಟೆಗೆ ಮಡಿಕೇರಿ ಪ್ಯಾಟಿನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2024 ಹಂಗೆ ಸ್ವಚ್ಛತಾ ಹಿ ಸೇವಾ 2024 ಅಂಗವಾಗಿ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಡಿಕೇರಿ ನಗರಸಭೆ, ಪ್ರವಾಸೋದ್ಯಮ, ತೋಟಗಾರಿಕಾ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘಟನೆಗಳ ಕೂಡುಕೂಟಲ್ಲಿ ಇಂದು ಗದ್ದುಗೆ ಪ್ರವಾಸಿ ತಾಣದ ಸ್ವಚ್ಛತಾ ಜಾಥಾನ ನಡೆಸಲಾಯಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಪ್ರಾಯೋಜಕರು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಜೆಸಿಐ ಪೊನ್ನಂಪೇಟೆ ನಿಸರ್ಗ ಸಂಸ್ಥೆಯ ಆಶ್ರಯದಲ್ಲಿ ಇದೇ ಅಕ್ಟೋಬರ್ 5ರಂದು ಬೆಳಿಗ್ಗೆ 9:30 ಗಂಟೆಯಿಂದ ಬೇಗೂರು ಕೊಲ್ಲಿಯಲ್ಲಿ ಜೆಸಿ ನಿಸರ್ಗ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಲಿದ್ದು, ಪುರುಷ ಹಾಗೂ ಮಹಿಳೆಯರಿಗೆ ಕೆಸರುಗದ್ದೆ ಓಟ, ಕೊಡವ ವಾಲಗಾಟ, ಕಾಲ್ಚೆಂಡು ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಆಕರ್ಷಕ ಬಹುಮಾನಗಳಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಜೆಸಿಐ ನಿಸರ್ಗ ಸಂಸ್ಥೆಯ ಅಧ್ಯಕ್ಷರಾದ ಪೆಮ್ಮಂಡ ಮಂಜು ಬೋಪಣ್ಣ ಕೋರಿದ್ದಾರೆ. ಇಂಡಿಯನ್ ಏವಿಯೇಷನ್ ಅಕಾಡೆಮಿ ಮಂಗಳೂರು, ಇಲ್ಲಿ ಡಿಪ್ಲೊಮೋ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಾದ ಕ್ಯಾಬಿನ್ ಕ್ರೂ ಟ್ರೈನಿಂಗ್, ಏರ್ಪೋರ್ಟ್ ಗನ್ ಸ್ಟಾಫ್, ಪೈಲಟ್ ಟ್ರೈನಿಂಗ್, ಏರ್ ಹೋಸ್ಟೆಸ್ ಮತ್ತು ಲಾಜಿಸ್ಟಿಕ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಪಿಯುಸಿ ಮತ್ತು ಅದಕ್ಕಿಂತ ಮೇಲ್ಪಟ್ಟು. 6ರಿಂದ 12 ತಿಂಗಳ ಅವಧಿಯ ಕೋರ್ಸ್ನಲ್ಲಿ ಉತ್ತಮ ತರಬೇತಿಯೊಂದಿಗೆ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಮತ್ತು ಸ್ಟಾರ್ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಲ್ಲಿ ಉದ್ಯೋಗದ ಅವಕಾಶಗಳು. ಕೋರ್ಸ್ ಮುಗಿದ ನಂತರ 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಅಡ್ಮಿಷನ್ಸ್ಗಾಗಿ ಇಂದೇ ಸಂಪರ್ಕಿಸಿ ಇಂಡಿಯನ್ ಏವಿಯೇಷನ್ ಅಕಾಡೆಮಿ, ಸೆಕೆಂಡ್ ಫ್ಲೋರ್, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮಂಗಳೂರು. ಹೆಚ್ಚಿನ ಮಾಹಿತಿಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಬೇಕಾದ ಸಂಖ್ಯೆ 9845112005. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರಾಜ್ಯ ವೈದ್ಯಕೀಯ ಶಿಕ್ಷಣ ಸಚಿವಗಳನ್ನ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಇದೆ 29 ಜಿಲ್ಲೆಗೆ ಬಪ್ಪ ಮಡಿಕೇರಿಲು ಉಳ್ಳ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಅಂದು ಫಲಕ 10 ನಡೆಪ ಕಾರ್ಯಕ್ರಮತ್ತು ಆಸ್ಪತ್ರೆಯಲ್ಲಿ ಪುದಿಯದೈತ ಅನುಷ್ಠಾನ ಮಾಡಿದ MRI ಸ್ಕ್ಯಾನಿಂಗ್ ಕೇಂದ್ರತ್ನ ಸಚಿವಂಗ ಉದ್ಘಾಟನೆ ಮಾಡುವ. ಜಿಲ್ಲೆಯಲ್ಲಿ ಇದೇ 29 ನೆನಪಂತ ಗ್ರಾಮ ಆಡಳಿತ ಅಧಿಕಾರಿ ಚಾಕ್ರಿರ ನೇರ ನೇಮಕಾತಿರ ಪೈಪೋಟಿ ಪರೀಕ್ಷೆನ ಪರೀಕ್ಷಾ ಪ್ರಾಧಿಕಾರತರ ಮಾರ್ಗಸೂಚಿ ಪೋಲೆ ವ್ಯವಸ್ಥಿತಾಯಿತು ನರತುವನಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ ಸೂಚನೆ ಕೊಡತತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲ್ ನಡೆದ ಸಭೆಯಲ್ಲಿ ತಕ್ಕ ಪರಂದ ಅವು ಪರೀಕ್ಷಾ ಪ್ರಾಧಿಕಾರತರ ಮಾರ್ಗಸೂಚಿನ ಸಂಬಂಧಪಟ್ಟ ಎಲ್ಲರೂ ಚಾಯಿತೆ ಓದಿಯಂಡ್ ಪರೀಕ್ಷೆನ ಎದೆ ತೊಂದರೆ ಆಗತನಕ್ಕೆ ನರತುವಕ್ಕೆ ಅವಶ್ಯ ಕ್ರಮ ಹೊರತುವನಿಕೆ ನಿರ್ದೇಶನ ಮಾಡಿಚಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಗಳನ್ನ ಮಂಜುಳ ತಕ್ಕ ಪರಂದಿತ್ತು. ಜಿಲ್ಲೆಯಲ್ಲಿ ಪರೀಕ್ಷೆ ನೆನಪ ಕೇಂದ್ರತ್ರ ಮೇದ ಮಾಹಿತಿ ಕೊಡ್ತಂಡ್ ಒಟ್ಟು 1770 ದಂಡ ಅಭ್ಯರ್ಥಿಯ ಪರೀಕ್ಷೆ ಎಳೆದುವಂದ ಅರಿಚಿಟ್ಟಿತ್ತು. ಪರೀಕ್ಷೆಯನ್ನು ವ್ಯವಸ್ಥಿತಾಯಿತು ನಡೆಸುವಕ್ಕೆ ಮಾಡಿದ ತಯಾರಿಯ ಮೇದ ಮಾಹಿತಿ ಕೊಡ್ತದೆ. ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ರಾಜ್ ಪರೀಕ್ಷರ ಮೇಲ್ವಿಚಾರಕಂಗ ಸಂಬಂಧಪಟ್ಟವು ಸಭೆಯಲ್ಲಿ ಹಾಜರಿಂಜಿತು. ಅಕ್ಟೋಬರ್ 4-12 ನಡೆಪಂತ ಕೇಳಿಪೋನ ಮಡಿಕೇರಿ ದಸರಾ ಜನೋತ್ಸವತ್ ವಿಶಿಷ್ಟ ಅನ್ನ ಪಲತರತರ ಸಾಂಸ್ಕೃತಿಕ ಕಾರ್ಯಕ್ರಮ